ಈಗ ವಾಣಿ ಜಯರಾಮ್ ಅವರು ಹಾಡಿದ ಭಕ್ತಿಗೀತೆ ಕೇಳೋಣ. Thank you. ಶ್ರೀ ಹರಿಯ ಹೃದಯದಲ್ಲಿ ನಿನ್ನ ರಾಜ್ಯವು ನೀ ನಗಲು ಒಮ್ಮೆ ಕಳೆವುದೆಂಬ ಚಿಂತೆಯೆಲ್ಲವೂ ಶುಕ್ರವಾರ